ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮವನ್ನು ಆಲಿಸುವ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಹೈನು ರಾಸುಗಳಲ್ಲಿ ಹಾಲಿನ ಇಳುವರಿ ನಿರ್ವಹಣಾ ಕ್ರಮಗಳ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಡನೆ ಸಂದರ್ಶನ. ನಂತರ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಮತ್ತು ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಆಲಿಸುವಿರಿ. ಹಾಗಾದರೆ ಈಗ ಕೇಳಿ, ಬೇಸಿಗೆಯಲ್ಲಿ ಹೈನು ರಾಸುಗಳಲ್ಲಿ ಹಾಲಿನ ಇಳುವರಿ ನಿರ್ವಹಣಾ ಕ್ರಮಗಳ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಪಾವ್ಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಹೈನು ರಾಸುಗಳಲ್ಲಿ ಹಾಲಿನ ಇಳುವರಿಯನ್ನು ಹೆಚ್ಚಿಸಬೇಕಾಗಿತ್ತು ಅಥವಾ ಹಾಲಿನ ಇಳುವರಿ ಬಹಳಷ್ಟು ಕಡಿಮೆ ಆಗುತ್ತೆ ಬೇಸಿಗೆಯಲ್ಲಿ, ಈ ಒಂದು ಹಾಲಿನ ಇಳುವರಿಯನ್ನು ಅಷ್ಟೇ ಒಂದು ಗತಿಯೊಳಗೆ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಬೇಕಾಗಿತ್ತು ಅಥವಾ ಹಾಲಿನ ಒಂದು ಇಳುವರಿ ಕಡಿಮೆ ಆಗದ ಹಾಗೆ ಮಾಡಬೇಕಾಗಿತ್ತು ಅಂದರೆ ಏನೆಲ್ಲ ಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಹೈನು ಸಾಕಾಣಿಕೆ ರೈತರು ಅಥವಾ ಹೈನು ರಾಸು ಸಾಕಾಣಿಕೆದಾರರು ಏನೆಲ್ಲ ಮಾಡ್ಬೋದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಶ್ರೀಧರ್ ಜೈನ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಶ್ರೀಧರ್ ಅವರೇ. ನಮಸ್ಕಾರ ಸರ್, ಎಲ್ಲ ಆಕಾಶವಾಣಿ ಕೇಳೋರಿಗೆ ಧನ್ಯವಾದಗಳು. ಸರ್, ಸಾಮಾನ್ಯವಾಗಿ ರೈತರು ಹೇಳೋದು ಎಮ್ಮೆ ಆಕಳುಗಳು ಚೆನ್ನಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಚೆನ್ನಾಗಿ ಹಾಲು ಕೊಡ್ತಿರ್ತವೆ, ಬೇಸಿಗೆ ಬಂದ ತಕ್ಷಣ ಹಾಲು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ, ಕಾರಣ ಏನಂತಿರ್ತಾವೆ? ಬೇಸಿಗೆಯಲ್ಲಿ ಅತಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಂತಂದ್ರೆ, ವಾತಾವರಣದಲ್ಲಿ ಉಷ್ಣಾಂಶ ಏರಿಕೆ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ನಾವೇನು ಕಂಫರ್ಟ್ ಝೋನ್ ಅಂತಂದೇಳಿ ಕರಿತೀವಿ, ಅಂದರೆ ನಾವು ಹಸುಗಳು ಆರೋಗ್ಯಯುತವಾಗಿ ಲವಲವಿಕೆಯಿಂದ ಇರಬೇಕು ಅಂತಂದರೆ ಅದಕ್ಕೊಂದು ನಿರ್ದಿಷ್ಟವಾದ ಉಷ್ಣಾಂಶ ಬೇಕಾಗುತ್ತೆ. ನಮ್ಮಲ್ಲಿ ನಮ್ಮ ಭಾರತದಲ್ಲಿ ನಾವು 25% ಹಾಲು ಮಿಶ್ರ ತಳಿಗಳಿಂದ ಬರುತ್ತೆ ಅಂತ ಹೇಳ್ತೀವಿ. ಈ ಮಿಶ್ರ ತಳಿಗಳು ಇವುಗಳಿಗೆ ಒಂದು ಒಂದು ಕಂಫರ್ಟ್ ಝೋನ್, ಸುಲಲಿತವಾದಂಥ ಲವಲವಿಕೆಯಿಂದ ಇರತಕ್ಕಂಥ ಒಂದು ಉಷ್ಣಾಂಶದ ಒಂದು ಇದೆ ಅಂದರೆ 0-22°C, 0-22°C ಇದು ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಮಿಶ್ರ ತಳಿಗಳಿಗೆ ಉತ್ತಮ ಒಂದು ತೇವ ಶಾಖ, ಇದು ಉತ್ತಮ ಉಷ್ಣಾಂಶ, ಅವು ಲವಲವಿಕೆಯಿಂದ ಇರಲಿಕ್ಕೆ. ಅದೇ ರೀತಿ ನಾವು ದೇಸಿ ಹಸುಗಳನ್ನ ತಗೊಂಡ್ರೆ ಅವು ಸಹ 25% ಹಾಲಿನ ಉತ್ಪಾದನೆಯಲ್ಲಿ ಅವನು ಸಹ ಪಾತ್ರ ವಹಿಸ್ತವೆ. ಇನ್ನು 50% ಹಾಲು ಎಮ್ಮೆಗಳಿಂದ ಬರುತ್ತೆ, 2-3% ಕುರಿ ಮೇಕೆಗಳಿಂದ ಹಾಲು ಬರುತ್ತೆ. ಸೊ ಈಗ ಈ ಎಲ್ಲಾ ಓವರ್ಆಲ್ ಪಿಕ್ಚರ್ ನೋಡಿದಾಗ ನಮಗೆ ಮಿಶ್ರ ತಳಿ ಹಸುಗಳು 25% ಹಾಲನ್ನ ಜಾಸ್ತಿ ಕೊಡ್ತಾ ಇದಾವೆ. ಸೊ ಅವುಗಳಲ್ಲಿ ಈ ಉಷ್ಣಾಂಶ ಬಹಳನೇ ಪರಿಣಾಮ ಬೀರುತ್ತೆ. ಮಿಶ್ರ ತಳಿ ಹಸುಗಳ ಒಂದು ಹಾಲಿನ ಉತ್ಪಾದನೆಯಲ್ಲಿ ಬಹಳಷ್ಟು ಏರುಪೇರುಗಳು ಉಂಟಾಗುತ್ತೆ, ಯಾಕಂದ್ರೆ ದೇಹದ ಉಷ್ಣಾಂಶ 0-22°C ಒಳಗಿರಬೇಕು. ಆದ್ರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಮ್ಮ ರಾಯಚೂರು ಭಾಗವನ್ನು ತಗೊಂಡಾಗ 35 ಜಾಸ್ತಿನೇ ಇರುತ್ತೆ, 35 ಜಾಸ್ತಿ ಇರುತ್ತೆ, 42 ಸಾಧ್ಯತೆ ಇರುತ್ತೆ. ಈ ಒಂದು ಪ್ರಾಣಿಗಳಲ್ಲಿ ಮುಖ್ಯವಾಗಿ ಬೆವರು ಗ್ರಂಥಿಗಳ ಒಂದು ಸಂಖ್ಯೆ ಕಡಿಮೆ ಇರುತ್ತೆ, ಬೆವರು ಗ್ರಂಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ದೇಸಿ ಹಸುಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಬೆವರು ಗ್ರಂಥಿಗಳ ಸಂಖ್ಯೆ ಕಡಿಮೆ. ಆಮೇಲೆ ಇವು ನಮ್ಮ ಒಂದು ವಾತಾವರಣಕ್ಕೆ ಅಷ್ಟೊಂದು ಅಡಾಪ್ಟಬಿಲಿಟಿ ಅಂತ ನಾವೇನು ಹೇಳ್ತೀವಿ, ಅಷ್ಟೊಂದು ಹೊಂದಾಣಿಕೆ ಆಗೋದಿಲ್ಲ, ಸ್ಪೆಷಲಿ ಅದು ಬೇಸಿಗೆಯಲ್ಲಿ. ಸೊ ಆ ರೀತಿ ಆಗೋದ್ರಿಂದ ಏನಾಗುತ್ತೆ, ಹಾಲಿನ ಇಳುವರಿ ಇವುಗಳಲ್ಲಿ ಬಹಳ ಕಡಿಮೆ ಆಗುತ್ತೆ, ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಆಹಾರ ತಿಂತಕ್ಕಂಥ ಆಹಾರದ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ಇವೆರಡರ ಒಂದು ಇದರಿಂದ ಹಾಲಿನ ಪ್ರಮಾಣ ಸಂಪೂರ್ಣ ಕಡಿಮೆ ಆಗುತ್ತೆ. 10 ಕೊಡ್ತಕ್ಕಂಥ ಆಕಳ ಬರೇ 4-5 ಹೌದು. ಆಮೇಲೆ ಹಾಲಿನ ಗುಣಮಟ್ಟನೂ ಕಡಿಮೆ ಆಗುತ್ತೆ, ಅದರಲ್ಲಿ ಬೆಣ್ಣೆ ಅಂಶ ಬರೋದಿಲ್ಲ. ಸೊ ಮೊಸರು ಮಜ್ಜಿಗೆ ಮಾಡಿದಾಗ ಅದ್ರ ಟೇಸ್ಟ್ ಬರೋದಿಲ್ಲ. ಸೊ ಇವೆಲ್ಲವೂ ಸಹ ಮಿಶ್ರತಳಿ ಹಸುಗಳಲ್ಲಿ ಆಗ್ತಕ್ಕಂತ ಇದು. ಸೊ ಈ ಹಸುಗಳಲ್ಲಿ ನಾವು ಆಹಾರದ ಪ್ರಮಾಣವನ್ನ ಸರಿಯಾಗಿ ನಾವು ಅದನ್ನ ನಿರ್ವಹಣೆ ಮಾಡ್ಬೇಕಾಗುತ್ತೆ. ಎಷ್ಟು ಆಹಾರ ತಿನ್ಬೇಕದು ಹೌದು, ಯಾಕಂದ್ರೆ ಇದು ಬೇಸಿಗೆ ಜಾಸ್ತಿ ಆದಂಗೆಲ್ಲ 10 ಮೇಲೆ ದೇಹದ ಉಷ್ಣಾಂಶ ಜಾಸ್ತಿ ಆಗುತ್ತೆ. ಆ ದೇಹದ ಉಷ್ಣಾಂಶವನ್ನು ಹೊರಗೆ ಹಾಕ್ಬೇಕು ಅಂತಂದ್ರೆ ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ಉಸಿರಾಟದ ವೇಗ ಜಾಸ್ತಿ ಆಗುತ್ತೆ. ಉಸಿರಾಟದ ವೇಗ ಜಾಸ್ತಿ ಆದಾಗ ನಮಗೆ ಏನ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಆಮೇಲೆ ಹಸು ಅಷ್ಟೊಂದು ಲವಲವಿಕೆಯಿಂದ ಇರಲ್ಲ, ಸೊ ಹಾಗಾಗಿ ಅದರ ಒಂದು ಆಹಾರ ತಿಂತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಇವುಗಳಿಗೇನು ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ 8 ಗಂಟೆವರೆಗೂ ಉಷ್ಣಾಂಶ ಕಡಿಮೆ ಇದ್ದಾಗ ಇವುಗಳಿಗೆ ಆದಷ್ಟು ಮೇವು ಹೆಚ್ಚಿನ ಮೇವನ್ನು ಕೊಡಬೇಕಾಗುತ್ತೆ. ಆಮೇಲೆ ಉಷ್ಣಾಂಶ ಜಾಸ್ತಿ ಇದ್ದಾಗ 10-12 ಗಂಟೆ ಮೇಲೆ 4 ಗಂಟೆವರೆಗೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅಂತದನ್ನ ಕೊಡಬೇಕಾಗತ್ತೆ. ಮೈ ಮೇಲೆ ನೀರು ಹೊಡಿಬೇಕಾಗತ್ತೆ. ಇವುಗಳನ್ನ ನೆರಳಲ್ಲಿ ಕಟ್ಟಬೇಕಾಗತ್ತೆ, ಬಿಸಿಲಿಗೆ ಬಿಡಬಾರದು. ಮರದ ನೆರಳು ನೆರಳಲ್ಲಿ ಇದ್ರೆ ಚೆನ್ನಾಗೆ, ಅಥವಾ ಶೆಡ್ ಅಲ್ಲಿ ಏನನ್ನ ಕಟ್ಟಿದ್ರೆ ಶೆಡ್ಡಿನ ಮೇಲೆ ನಾವು ಬಿಳಿ ಪೇಂಟ್ ಅನ್ನು ಹೊಡಿಬೇಕಾಗತ್ತೆ. ಉಷ್ಣಾಂಶವನ್ನ ಕಡಿಮೆ ಮಾಡಬೇಕು, ತಂಪಾಗಿರುವಾಗೆ ನೋಡ್ಕೋಬೇಕು. ಇದು ಬಹಳನೇ ಮುಖ್ಯ. ಇನ್ನ ಇಲ್ಲಿ ಏನಾದ್ರೂ ಹಸಿರು ಮೇವಿನ ಕೊರತೆ ಒಂದು ಕಾರಣ ಅಂತ ಹೇಳ್ತಾರೆ, ಹಸಿರು ಮೇವಿನ ಕೊರತೆ? ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ, ನೀರು ಹಸಿರು ಮೇವಿನ ಕೊರತೆನೂ ಉಂಟಾಗುತ್ತೆ. ಸೊ ಹಸಿರು ಮೇವಿನ ಕೊರತೆ ಉಂಟಾಗೋದನ್ನ ನೀಗಿಸ್ಬೇಕು ಅಂತಂದ್ರೆ ನಾವು ಮುಂಚೆನೆ ಮಳೆಗಾಲದಲ್ಲಿ ರೈತರು ಪ್ಲಾನ್ ಅನ್ನ ಹಾಕೊಂಡು ಹೆಚ್ಚಿನ ಹಸಿರು ಮೇವನ್ನ ಬೆಳೆದು ಹೆಚ್ಚಾಗಿರ್ತಕ್ಕಂತ ಹಸಿರು ಮೇವನ್ನ ರಸಮೇವಾಗಿ ಪರಿವರ್ತನೆ ಮಾಡ್ಕೋಬೇಕು. ಇದು ಬಹಳ ಸುಲಭವಾದಂತ ಟೆಕ್ನಿಕ್. ಈಗೆಲ್ಲ ಮೊದಲೆಲ್ಲ ಗುಂಡಿಗಳನ್ನ ತೆಗೆದು ಗುಂಡಿಗಳಲ್ಲಿ ಉಡ್ಬೇಕಾಗ್ತಿತ್ತು, ಈಗೆಲ್ಲ ರಸಮೇವನ ಚೀಲಗಳು ಬಂದಿದ್ದಾವೆ. ಈ ಪ್ರೈವೇಟ್ ಕಂಪನಿಗಳಲ್ಲಿ ಮತ್ತೆ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ, ಅದು ಸಬ್ಸಿಡಿ ಮೇಲೆ ಅದು ಮಾರಾಟ ಮಾಡ್ತಾ ಇದಾರೆ. ರಸಮೇವಿನ ಬ್ಯಾಗ್ ಗಳನ್ನು ತಗೊಂಡು ಇಲಾಖೆಯಲ್ಲಿ ಸಿಗುತ್ತೆ. ಆನ್ಲೈನ್ ಅಮೆಜಾನ್ ಅಂತ ಒಂದು ಕೆಲವು ಇದರಲ್ಲೂ ಸಹ ಆನ್ಲೈನ್ ಅಲ್ಲೂ ತಗೋಬಹುದು ಇವು ರಸಮೇವಿನ ಬ್ಯಾಗ್ ಗಳು. ಸೈಲೋ ಬ್ಯಾಗ್ಸ್ ಅಂದ್ರೆ ಎಲ್ಲಿ ಬೇಕಾದ್ರೂ ನಮಗೆ ಇವತ್ತು ಸಿಗಂತ ಒಂದು ಉದಾಹರಣೆಗಳಿದೆ. ಸೊ ಇದು ಒಂದು ಟನ್ ಬ್ಯಾಗ್ ಬಂದ್ಬಿಟ್ಟು 1,500 ರಿಂದ 1,800 ರೂಪಾಯಿ ವರೆಗೂ ಇದರ ಕಾಸ್ಟ್ ಇದೆ, ಒಂದು ಟನ್ ಸಾಮರ್ಥ್ಯದ ರಸಮೇವಿನ ಬ್ಯಾಗ್. ಸೊ ಇವು 1,750 ರೂಪಾಯಿ ವರೆಗೂ ಇದೆ. ಸೊ ಇಂಥ ಬ್ಯಾಗ್ ಗಳನ್ನ ನಾವು ತಗೊಂಡು ಖರೀದಿ ಮಾಡಿ ಅಟ್ಲೀಸ್ಟ್ ನಮ್ಮಲ್ಲಿ ಎಷ್ಟು ಆಕಳುಗಳಿದಾವೆ, ಎಷ್ಟು ಮೇವು ಶಾರ್ಟೇಜ್ ಆಗ್ಬೋದು ಸಮ್ಮರಲ್ಲಿ ಬೇಸಿಗೆ ಕಾಲದಲ್ಲಿ, ಅಷ್ಟು ಮೇವನ್ನ ರಸಮೇವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮಾಡಿದ್ದೇ ಆದಲ್ಲಿ ರಸಮೇವಿನಿಂದ ಮತ್ತೆ ಸೇಮ್ ಹಾಲಿನ ಇಳುವರಿಯನ್ನ ನಾವು ಮೇಂಟೈನ್ ಮಾಡಬಹುದು. 10 ಲೀಟರ್ 8 ಲೀಟರ್ ಕೊಡ್ತಾ ಇತ್ತು ಅಂದ್ರೆ ಸೇಮ್ 8 ಲೀಟರ್ 10 ಲೀಟರ್ನ ಈವನ್ ಬೇಸಿಗೆಯಲ್ಲೂ ಸಹ ಉತ್ತಮ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಸಮರ್ಪಕವಾಗಿ ನಾವು ತಗೋಬಹುದು ಹಾಲನ್ನ. ಈಗ ರಸಮೇವು ಅಂತಂದ್ರೆ ಈಗ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಮೇವು ಇರುತ್ತೆ ಚೆನ್ನಾಗಿ, ಆ ಒಂದು ಮೇವನ್ನ ಮಾಡಿದ್ಮೇಲೆ ರಸಮೇವು ಮಾಡಿದ್ಮೇಲೆ ಎಷ್ಟು ತಿಂಗಳವರೆಗೆ ಅದನ್ನ ರೈತರು ಹಾಕಬಹುದು? ಬೇಸಿಗೆಯಲ್ಲಿ 3-4 ತಿಂಗಳು ಉಪಯೋಗ ಮಾಡಬಹುದು ರಸಮೇವನ್ನ? ನಾವು 21 ದಿನಗಳವರೆಗೂ ಅದನ್ನ ಓಪನ್ ಮಾಡಂಗಿಲ್ಲ, ಮುಚ್ಚಬೇಕು, ಪ್ಯಾಕ್ ಮಾಡಿ ಗಾಳಿ ಹಾಡದಂಗೆ ಇಡಬೇಕು. ಸೊ ಇದನ್ನ 21 ಡೇಸ್ ಆದ ನಂತರ 21 ದಿನಗಳ ನಂತರ ಯಾವಾಗ ಬೇಕಾದ್ರೂ ಬಳಸಬಹುದು. ಉದಾಹರಣೆಗಳು ನಾವು ಪುಸ್ತಕದಲ್ಲಿ ನೋಡಿದಾಗ 3-5 ವರ್ಷದವರೆಗೂ ಶೇಖರಣೆ ಮಾಡಿರತಕ್ಕಂಥ ಉದಾಹರಣೆಗಳಿದ್ದಾವೆ. ಅಷ್ಟು ಲಾಂಗ್ ವರೆಗೂ ಇದನ್ನ ನಾವು ಇದು ಮಾಡ್ಕೋಬಹುದು. ಈಗ ರಸಮೇವು ಅಂತಂದ್ರೆ ಅದು ಒಂಥರ ವಾಸನೆ ಇರುತ್ತೆ, ಏನು ರಸಮೇವಿನಲ್ಲಿ ಅದಕ್ಕೆ ಏನಾದ್ರೂ ಪೌಷ್ಟೀಕರಣ ಮಾಡಬೇಕು, ಹಾಕಬೇಕಂತ ಹಾಕುವಾಗ ಏನೋ ಹಸಿಮೇವನ ಚಾಪ್ ಕಟ್ಟರಿಂದ ಮಾಡಿ ಒಂದು ಬ್ಯಾಗ್ ಅಲ್ಲಿ ಅಥವಾ ತುಂಬಿಟ್ಟು ರಸಮೇವು ಮಾಡುವಾಗ ಏನೇನು ಉಪಚಾರ ಮಾಡಬೇಕಾಗುತ್ತದೆ? ರಸಮೇವು ಮಾಡಬೇಕಾದ್ರೆ ಅತಿ ಮುಖ್ಯವಾಗಿ ನಾವು ಹಸಿರು ಮೇವನ್ನ 1 ಇಂಚ್ ಲೆವೆಲ್ ಅಲ್ಲಿ ಕಟ್ ಮಾಡ್ಕೋಬೇಕು. 1 ಇಂಚ್ ಉದ್ದದ ಲೆವೆಲ್ ಅಲ್ಲಿ ಕಟ್ ಮಾಡ್ಕೊಂಡು ಅಂದ್ರೆ ಮೇವು ಯಾವ್ದು ಹಸಿರು ಮೇವಿಗೆ ಬಳಸಬಹುದು? ಹಸಿರು ಮೇವಿಗೆ ಸೂಕ್ತವಾದಂತ ಬೆಳೆಗಳಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರತಕ್ಕಂತ ಬೆಳೆಗಳು, ಆಮೇಲೆ ಅವುಗಳಲ್ಲಿ ಎಲೆಗಳ ಒಂದು ಅಗಲ ಜಾಸ್ತಿ ಇರುತ್ತೆ, ಅವುಗಳಲ್ಲಿ ಕಾಂಡ ದಪ್ಪ ಇರುತ್ತೆ. ಅಂದ್ರೆ ಸೂಕ್ತವಾದ ಬೆಳೆ ಅಂತ ಅಂದ್ರೆ ನಾವು ಮೆಕ್ಕೆಜೋಳ ಅಂತ ಹೇಳಬಹುದು. ರಸಮೇವು ಮಾಡ್ಲಿಕ್ಕೆ ನಂಬರ್ 1 ಬೆಳೆ ಅದು. ಅಂದ್ರೆ ಫುಲ್ ಪೂರ್ತಿ ಬಲ್ತಿರ್ಬೇಕು ಇಲ್ಲ, ಅದು ಅರ್ಲಿ ಫ್ಲವರಿಂಗ್ ಸ್ಟೇಜ್ ಅಂತ ಹೇಳಿ ಹಾಲುಗಾಳಿನ ಸ್ಟೇಜ್ ಅಥವಾ ಹೂ ಬಿಟ್ಟಿರಬೇಕು. ಹೂ ಆಡುವ ಹಂತದಲ್ಲಿ ನಾವು ಅದನ್ನ ಕಟಾವು ಮಾಡಬೇಕು, ಹಾಲುಗಳಾಗಿರ್ತಾವಾಗ ಆ ಒಂದು ಹಂತದಲ್ಲಿ ಕಟಾವು ಮಾಡಿ ಅದನ್ನ ಈ ರಸಮೇವನ್ನು ತಯಾರು ಮಾಡಿದ್ದೆ ಆದ್ರೆ ಒಳ್ಳೆ ಉತ್ತಮವಾದಂತ ರಸಮೇವಾಗುತ್ತೆ. ಅದ್ರ ಜೊತೆಯಲ್ಲಿ ನಾವು ಈವನ್ ದ್ವಿದಳ ಧಾನ್ಯದ ಮೇವುಗಳನ್ನು ಸಹ 10-15% ವರೆಗೂ ಮಿಕ್ಸ್ ಮಾಡಬಹುದು. ಹಾಗಾದ್ರೆ ಏನಾಗುತ್ತೆ, ಇನ್ನು ರಸಮೇವಿನ ಗುಣಮಟ್ಟ ಜಾಸ್ತಿ ಆಗುತ್ತೆ. ಅದು 1 ಇಂಚ್ ಅಷ್ಟು ಕಟ್ ಮಾಡಿ ಅದನ್ನೆಲ್ಲ ಹೇಗೆ ಅದನ್ನ ಮತ್ತೇನು ಉಪಚಾರ ಮಾಡಬೇಕು ಅದಕ್ಕೆಲ್ಲ? ರಸಮೇವು ಮಾಡಬೇಕಾದ್ರೆ ಹಸಿರು ಮೇವನ್ನ ನಾವು ಕಟ್ ಮಾಡಿದಾದ್ಮೇಲೆ ನಾವು ಮಜ್ಜಿಗೆ ಒಂದು ಇದನ್ನ ಮಾಡ್ಕೋಬೇಕು. ಮಜ್ಜಿಗೆ ಮತ್ತು ಬೆಲ್ಲ, ಮಜ್ಜಿಗೆ ಬೆಲ್ಲದ ದ್ರಾವಣವನ್ನ ಎರಡು ಮಿಕ್ಸ್ ಮಾಡಿಕೊಂಡು ಪ್ರತಿ 1 ಅಡಿಗೆ 1 ಲೀಟರ್ ಅದನ್ನ ಚಿಮುಕಿಸ್ಬೇಕು ಮೇಲೆಲ್ಲ. 1 ಅಡಿ ಹಾಕಿದ್ಮೇಲೆ ಮತ್ತೆ 1 ಲೀಟರ್ ಚಿಮುಕಿಸ್ಬೇಕು. ಮತ್ತೆ 1 ಅಡಿ ಹಾಕಬೇಕು. ಮತ್ತೆ 1 ಲೀಟರ್ ಮಜ್ಜಿಗೆ ಮತ್ತು ಬೆಲ್ಲ. ನಾವು ಪ್ರಮಾಣಕ್ಕೆ ಬಂದಾಗ ಎಷ್ಟು ಪ್ರಮಾಣ ಅಂತ ಏನು ಅದು ನಿರ್ದಿಷ್ಟವಾಗಿ ಎಲ್ಲೂ ಬರದಿಲ್ಲ, ಎಲ್ಲೂ ಹೇಳಿಲ್ಲ. ಸೊ ಹಾಗಾಗಿ ನಾವು ಒಂದು 1 ಅಡಿ ಇದಕ್ಕೆ ನಾವು ತಗೊಂಡಾಗ ಸುಮಾರು 50 ಕೆಜಿ ವರೆಗೂ ಮೇವು ಹಿಡಿಯುವಂತ ಸಂದರ್ಭ ಇರುತ್ತೆ. ಸೊ ಅದರಲ್ಲಿ ನಾವು 1 ಲೀಟರ್ ಮಜ್ಜಿಗೆ ಒಂದು 300-400 ಗ್ರಾಂ ಬೆಲ್ಲವನ್ನ ಮಿಶ್ರಣ ಮಾಡಿ ಅದರ ಒಂದು ಸೊಲ್ಯೂಷನ್ ದ್ರಾವಣವನ್ನ ಅದರ ಮೇಲೆ ಚಿಮುಕಿಸ್ತಾ ಚೆನ್ನಾಗಿ ಅದನ್ನ ಒತ್ತಡ ತುಳಿಬೇಕು, ಅದನ್ನ ಗಾಳಿ ಆಡದಂಗೆ, ಗಾಳಿ ಒಳಗಡೆ ಪ್ಯಾಕ್ ಆಗಬಾರದು ಇರಬಾರದು. ಸೊ ಅದನ್ನ ಆತರ ಪ್ಯಾಕಿಂಗ್ ಮಾಡಿಕೊಂಡು ಒಂದೊಂದು ಲೇಯರ್ ಮಾಡಿಕೊಂಡು ಕಂಪ್ಲೀಟ್ ಆದ್ಮೇಲೆ ಮೇಲೆ ಹುಲ್ಲಿಂದ ಒಣ ಹುಲ್ಲಿಂದ ಮುಚ್ಚಿ ಅದ್ರ ಮೇಲೆ ಸಗಣಿಯನ್ನ ಸಾರಿಸಬೇಕು. ಸಗಣಿಯನ್ನ ಸಾರಿಸಿ ಒಟ್ಟ ಗಾಳಿ ಆಡಬಾರದು, ಗಾಳಿ ಆಡಬಾರದು, ಎಲ್ಲೂ ಗಾಳಿ ಆಡಬಾರದು, ಒಳಗಡೆನೂ ಗಾಳಿ ಇರಬಾರದು. ಟೈಟ್ ಆಗಿ ಅದನ್ನ ತುಳಿದು ಪ್ಯಾಕ್ ಮಾಡಬೇಕು. ಸೊ ಇದು ಏನಂದ್ರೆ ಒಂದು ಆಕ್ಸಿಜನ್ ಅಲ್ಲಿ ಇರಬಾರದು ಅನ್ನೋ ಒಂದು ಉದ್ದೇಶಕ್ಕೆ. ಯಾಕಂದ್ರೆ ನಾವು ಗಾಳಿಯಲ್ಲಿ ಸಿಗದ ಹಾಗೆ ಮಾಡಿದಾಗ ಹಸಿರು ಮೇವಿನಲ್ಲಿ ಇರ್ತಕ್ಕಂಥ ಕಿಣ್ವಗಳು ಅವು ಏನಾಗ್ತದೆ ಕೆಲಸ ಮಾಡ್ದಂಗೆ ಆಗ್ತವು, ಕಿಣ್ವಗಳು ನಿಸ್ತೇಜವಾಗ್ತವೆ, ವರ್ಕ್ ಮಾಡೋದಿಲ್ಲ, ಹಾಗಾಗಿ ಮೇವು ಹಾಳಾಗೋದಿಲ್ಲ. ಆಮೇಲೆ ಅಲ್ಲಿ ನಾವು ಶುಗರ್ ಇರೋದ್ರಿಂದ ಲ್ಯಾಕ್ಟಿಕ್ ಆಸಿಡ್ ಅನ್ನೋ ಒಂದು ಆಮ್ಲ ಉತ್ಪಾದನೆ ಆಗುತ್ತೆ. ಈ ಆಮ್ಲ ಏನಾಗುತ್ತೆ ಬ್ಯಾಕ್ಟೀರಿಯಾ ಬೆಳೆದಂಗೆ ಕಾಪಾಡುತ್ತೆ. ಸೊ ಇದು ಒಂದು ಇದು ಅದರಲ್ಲಿರ್ತಕ್ಕಂಥ ಟೆಕ್ನಾಲಜಿ. ಈ ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿ ಆಗೋದ್ರಿಂದ ಈ ಲ್ಯಾಕ್ಟಿಕ್ ಆಸಿಡ್ ಅದನ್ನ ಕೆಡದಂಗೆ ನೋಡ್ಕೊಳುತ್ತೆ ಮೇವನ್ನ, ಬಟ್ ಗಾಳಿ ಆಡದಂಗೆ ಇಟ್ಕೋಬೇಕು. ಎಷ್ಟು ದಿವಸ ಆದ್ಮೇಲೆ ಅದನ್ನ ಪ್ರಾರಂಭ ಮಾಡಿಸ್ಲಿಕ್ಕೆ? ಅದನ್ನ 21 ದಿನಗಳ ನಂತರ ಯಾವಾಗ ಬೇಕಾದ್ರೂ ಓಪನ್ ಮಾಡಿ ಬಳಸಬಹುದು. ಈಗ 1 ಟನ್ ಹಿಡಿತಕ್ಕಂಥ ಚೀಲ ಅಂತಂದ್ರೆ ತಾವು 1 ಟನ್ ಹಿಡಿತದ? ಹೌದೌದು. ಅದು ಒಮ್ಮೆ ತಿನ್ಸ್ಲಿಕ್ಕೆ ಆಗೋದಿಲ್ಲ, ಅದನ್ನ ಹಂತ ಹೋಗ್ಬೇಕಾಗತ್ತೆ. ಮತ್ತೆ ಏರ್ ಟೈಟ್ ಮಾಡಿ ಇಡಬೇಕಾ? ಒಮ್ಮೆ ಓಪನ್ ಮಾಡಿದ್ಮೇಲೆ ಹೇಗೆ? ಒಮ್ಮೆ ಓಪನ್ ಮಾಡಿದ್ಮೇಲೆ ಆದಷ್ಟು ಬೇಗ ಬಳಸ್ಬೇಕು ಅದನ್ನ. ಬೇಗ ಬಳಸ್ಬೇಕು. ಪ್ರತಿ ಅದರ ಹಸುವಿಗೆ ಪ್ರಾರಂಭಿಕ ಹಂತದಲ್ಲಿ 10 ಕೆಜಿಯಿಂದ ಸ್ಟಾರ್ಟ್ ಮಾಡಬೇಕು. ಓಹೋ, 10 ಕೆಜಿಯಿಂದ ಸ್ಟಾರ್ಟ್ ಮಾಡಬೇಕು. ಅದು ಅಭ್ಯಾಸ ಆದ್ಮೇಲೆ ರೂಢಿ ಆದ್ಮೇಲೆ 20 ಕೆಜಿ ವರೆಗೂ ತಿನ್ನಿಸಬಹುದು. ದಿವಸ 20 ಕೆಜಿ ಒಂದೊಂದು ರಾಸಿಗೆ ತಿನ್ನಿಸಬಹುದು. ಸೊ ಆ ರೀತಿ ನಮ್ಮಲ್ಲಿ ಎಷ್ಟು ರಾಸುಗಳಿದಾವೆ, ಸೊ ಎಷ್ಟು ಬೇಕಾಗುತ್ತೆ ಡೈಲಿ, ಆ ಒಂದು ಅಂದಾಜು ಇಟ್ಕೊಂಡು ಆ ಬ್ಯಾಗ್ ಅಲ್ಲಿ ಆತರ ನಾವು ಪ್ಲಾನ್ ಮಾಡಿದ್ಮೇಲೆ ಅದನ್ನ ಎಷ್ಟು ದಿವಸವರೆಗೆ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ದಿವಸ ಓಪನ್ ಮಾಡಿದ್ಮೇಲೆ ಆದಷ್ಟು 2-3 ದಿನದಲ್ಲಿ ಬಳಸಬೇಕು. ಖಾಲಿ ಮಾಡಬೇಕು. ಖಾಲಿ ಮಾಡಬೇಕು. 1-2 ದಿನ ಇರತಕ್ಕಂಥವ್ರು ಈ ತರ ಸೈಲೋ ಬ್ಯಾಗ್ ಎಲ್ಲ ಮಾಡ್ಕೊಂಡ್ರೆ ವೇಸ್ಟ್ ಆಗುತ್ತೆ. ಅವ್ರಿಗೆ 100 ಕೆಜಿ, 200 ಕೆಜಿ, 500 ಕೆಜಿ ಬ್ಯಾಗ್ ಗಳು ಕೂಡ ಲಭ್ಯ ಇದಾವೆ. ಸಪೋಸ್ ಈಗ ರೈತರು ಬಹಳಷ್ಟು ದಿನವರೆಗೆ ಅದನ್ನ ತಿನ್ನಿಸಿದ್ರೆ ಏನಾಗುತ್ತೆ? ಯಾವುದೇ ತೊಂದರೆ ಇಲ್ಲ. ರಸಮೇವು ಈಕ್ವಲ್ ಆಗಿ ಹಸಿರು ಮೇವಿನ ತರನೇ ಈಗ ಉಳಿತು ಓಪನ್ ಮಾಡಿರ್ತಾರೆ, 7-8 ದಿನ ಇರ್ತವೆ, 15 ದಿವಸ ಆಗತ್ತೆ ಅದು. ಹಿಂಗ 15 ದಿವಸ ಉಳಿದಾಗ ಏನಾಗುತ್ತೆ, ಅದು ಕೆಡಕ್ ಶುರುವಾಗುತ್ತೆ. ಯಾಕಂದ್ರೆ ಈ ಲ್ಯಾಕ್ಟಿಕ್ ಆಸಿಡ್ ಪ್ರಮಾಣ ಕಡಿಮೆ ಆಗ್ತಾ ಆಗ್ತಾ ಮೇವು ವಾಸನೆ ಬರೋದಕ್ಕೆ ಬರುತ್ತೆ. ಹಾಗಾಗಿ ಇದನ್ನ ಆದಷ್ಟು ಬೇಗ 4-5 ದಿನದ ಒಳಗಡೆ ಬಳಸಿದ್ರೆ ಬಹಳ ಉತ್ತಮ. 5 ದಿನಕ್ಕಿಂತ ಹೆಚ್ಚಾಯ್ತು ಅಂತಂದ್ರೆ ಅದು ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಮೊದಲು ಅಭ್ಯಾಸ ಆಗಬೇಕು ದನಗಳು. ಅಭ್ಯಾಸ ಆದ್ಮೇಲೆ 20 ಕೆಜಿ ವರೆಗೂ ತಿಂತವೆ. ಹಾಲಿನ ಇಳುವರಿನೂ ಒಳ್ಳೆ ಚೆನ್ನಾಗಿ ಇರುತ್ತೆ. ರಸಮೇವು ಇದು ಹಸಿರು ಮೇವು ಅಂತಂದ ಲೆಕ್ಕ ಇದಕ್ಕೆ. ಆ ಒಂದು ಇದರಲ್ಲಿ ಹಾಲಿನ ಉತ್ಪಾದನೆ ಚೆನ್ನಾಗಿ ಮಾಡಬಹುದು. ಅಂದ್ರೆ ಬೇಸಿಗೆಯಲ್ಲಿ ರೈತ ಬಾಂಧವರು ಹಾಲಿನ ಇಳುವರಿಗಾಗಿ ರಸಮೇವು ತಯಾರಿಸೋದು ಬಹಳ ಬಹಳ ಉತ್ತಮ. ಅಂದ್ರೆ ಈಗ ಚಳಿಗಾಲದಲ್ಲಿ ಏನು ಮೇವು ಇತ್ತು, ಸ್ಟಾಕ್ ಇತ್ತು ಅಂದ್ರೆ ಈ ತಿಂಗಳು ಮಾರು ತಿಂಗಳಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಅವ್ರು ಆರಾಮ ಏಪ್ರಿಲ್ ಮೇದಲ್ಲಿ 2 ತಿಂಗಳು ಅದನ್ನ ಚೆನ್ನಾಗಿ ಮೇಯಿಸ್ಕೋಬಹುದು. ಮೇಯಿಸ್ಕೋಬಹುದು. 2 ತಿಂಗಳು ರಸಮೇವನ್ನು ಮಾಡ್ಕೋಬೇಕು. ಇದು ಒಂದು ಬಹಳ ಮುಖ್ಯ. ಎರಡನೇದಾಗಿ ಅವುಗಳ ದೇಹದ ಉಷ್ಣಾಂಶ ಜಾಸ್ತಿ ಆಗದಂಗೆ ಕಾಪಾಡಬೇಕು. ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ? ದೇಹದ ಉಷ್ಣಾಂಶ ಜಾಸ್ತಿ ಆಗದಂಗೆ ಕಾಪಾಡಬೇಕು ಅಂತಂದ್ರೆ ಆದಷ್ಟು ಅವುಗಳನ್ನ ನೆರಳಲ್ಲಿ ಇಡಬೇಕು. ಬಿಸಿಲು ಟೈಮಲ್ಲಿ ನೀರು ಹೊಡಿಬೇಕಾಗುತ್ತೆ ಮೈ ಮೇಲೆ. ಅವುಗಳ ಉಷ್ಣಾಂಶ ಕಡಿಮೆ ಮಾಡೋದಕ್ಕೆ ಮೈ ತೊಳಿಬೇಕು. ತೊಳಿಬೇಕಾಗುತ್ತೆ. ಸಾಮಾನ್ಯವಾಗಿ 37.8-39 ವರೆಗೂ ಅದರದ ಒಂದು ಉಷ್ಣಾಂಶ ಇರುತ್ತೆ. ಸೊ ದೇಹದ ಉಷ್ಣಾಂಶ, ಅದೇ ಉಷ್ಣಾಂಶವನ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಯಾವ ರೀತಿ ನೆರಳನ್ನ ಕೊಡೋದು, ನೀರನ್ನ ಸ್ಪ್ರೇ ಮಾಡ್ತಕ್ಕಂಥದ್ದು, ನೆರಳಲ್ಲಿ ಕಟ್ಟಂಥದ್ದು, ಅಥವಾ ಶೆಡ್ಗೆ ವೈಟ್ ಪೇಂಟ್ ಹಾಕ್ತಕ್ಕಂಥದ್ದು, ಶೆಡ್ಡಿನ ಮೇಲೆ ತೆಂಗಿನ ಗರಿಗಳನ್ನ ಹಾಸ್ತಕ್ಕಂಥದ್ದು. ಶೆಡ್ಡಿನ ಮೇಲೆ ಈಗ ಸ್ಪ್ರಿಂಕ್ಲರ್ಸ್ ಬಂದಿದೆ, ಶೆಡ್ಡಿನ ಮೇಲೆ ಹಾಕ್ತಾರೆ ಸ್ಪ್ರಿಂಕ್ಲರ್ಸ್. ಅಲ್ಲ, ಈಗ ದೊಡ್ಡ ದೊಡ್ಡ ಡೈರಿಗಳಲ್ಲೆಲ್ಲ ಏನಾದರೂ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಏನಾದರೂ ಸಾಧನಗಳು ಇಟ್ಕೋಬಹುದಾ? ಹೇಗೆ ಈಗ ದೊಡ್ಡ ಡೈರಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಹವಾನಿಯಂತ್ರಿತ 50-60 ಎಮ್ಮೆಗಳು ಆಕಳುಗಳು ಇರ್ತವೆ, ದೊಡ್ಡ ಒಂದು ಶೆಡ್ ಇರುತ್ತೆ. ಈಗ ನಮ್ಮ ಒಂದು ಇಂಡಿಯನ್ ಕಂಡೀಷನ್ಸ್ ಅನ್ನ ನಾವು ನೋಡಿದಾಗ, ಭಾರತದ ಒಂದು ಇದನ್ನ ನೋಡಿದಾಗ, ನಾವು ಆಲ್ಮೋಸ್ಟ್ ಎಲ್ಲಾ ಡೈರಿಗಳಲ್ಲೂ ಸಹ ವೈಟ್ ಪೇಂಟ್ ಹೊಡಿತಾರೆ. ಇದು ಬಹಳ ಎಕನಾಮಿಕ್ ಸುಲಭವಾಗಿ ಮಾಡ್ತಕ್ಕಂಥದ್ದು, ಕಡಿಮೆ ಖರ್ಚಿನಲ್ಲೇ ಒಳ್ಳೆ ಇದನ್ನ ಮಾಡ್ತಕ್ಕಂಥ. ಯಾಕಂದ್ರೆ ಮೇಲ್ಗಡೆ ಚಾವಣಿ ಮೇಲೆ ಚೆತ್ತಿಗೆ ಬಿಳಿ ಬಣ್ಣ ಹೊಡಿತಾರೆ, ಅದರಿಂದ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ಅಬ್ಸರ್ವ್ ಆಗಲ್ಲ. ಆಮೇಲೆ ಗರಿಗಳನ್ನ ಹಾಕ್ತಾರೆ, ಒಣಗಿರ್ತಕ್ಕಂಥ ತೆಂಗಿನ ಗರಿಗಳನ್ನ ಶೀಟ್ ಮೇಲೆ ಹಾಕ್ತಾರೆ. ಇದರಿಂದಲೂ ಸಹ ನೇರವಾಗಿ ಆ ಶೀಟ್ಗೆ ಸೂರ್ಯನ ಕಿರಣಗಳು ತಾಗೋದಿಲ್ಲ, ಹಾಗೂ ಮತ್ತೆ ಈಟ್ ಆಗಲ್ಲ ಗರಿಗಳು. ಆಮೇಲೆ ಅವು ತಂಪಾಗಿರ್ಲಿ ಅಂತಂದೇಳಿ ಮೇಲೆ ಸ್ಪ್ರಿಂಕ್ಲರ್ಸ್ ಅಳವಡಿಸ್ತಾ ಇದಾರೆ. ಮೊದಲೆಲ್ಲ ಒಳಗಡೆ ಆಗ್ತಾ ಇದ್ರು ಸ್ಪ್ರಿಂಕ್ಲರ್ಸ್, ಫಾಗರ್ಸ್ ಇವೆಲ್ಲ, ಈಗ ಶೆಡ್ಡಿನ ಮೇಲೆ ಹಾಕ್ತಾ ಇದಾರೆ. ಯಾಕಂದ್ರೆ ಈ ಸ್ಪ್ರಿಂಕ್ಲರ್ಸ್ ನೇರವಾಗಿ ದನಗಳ ಮೇಲೆ ಬಿದ್ರೆ ಅಲ್ಲಿ ಏನಾಗುತ್ತೆ, ಹ್ಯುಮಿಡಿಟಿ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ನಮಗೆ ಬೇಸಿಗೆಯಲ್ಲಿ 20-25 ಡಿಗ್ರಿ ವರೆಗೂ ನಮಗೆ ಹ್ಯುಮಿಡಿಟಿ ಇರುತ್ತೆ. ನಾವು ಅದನ್ನೇ ಒಳಗಡೆ ಫಾಗರ್ಸ್ ಅನ್ನ ಅಳವಡಿಸಿದಾಗ ಹ್ಯುಮಿಡಿಟಿ ಲೆವೆಲ್ಸ್ 40-45% ವರೆಗೂ ಹೋಗುತ್ತೆ. ಸೊ ಈ ಒಂದು ಇದರಲ್ಲಿ ಚರ್ಮ ರೋಗಗಳು ಸಹ ಜಾಸ್ತಿ ಆಗಂತ ಸಂದರ್ಭ ಇರುತ್ತೆ. ಹಾಗಾಗಿ ಈಗ ಹೊಸ ಸಂಶೋಧನೆಗಳ ಪ್ರಕಾರ ಚೆತ್ತಿನ ಮೇಲೆ ಈ ಫಾಗರ್ಸ್ ಅನ್ನ ಅಳವಡಿಸಿ ಚೆತ್ತನ್ನ ತಂಪಾಗಿಡುವಂತ ಒಂದು ಉದ್ದೇಶ ಇದರದ್ದು. ಈಗ ಕುಡಿಯುವ ನೀರಿನ ಲಭ್ಯತೆನೂ ಅಷ್ಟೇ ಮುಖ್ಯನಾ? ಹೇಗೆ ಕುಡಿಯುವ ನೀರು, ರಾಸುಗಳು ಬಹಳಷ್ಟು ನೀರು ಕುಡಿತವೆ, ಮೇವು ತಿನ್ನೋದಿಲ್ಲ ಅಂತ ಹೇಳಿದ ತಾವು. ನೀರನ್ನ ಕಡಿಮೆ ಕುಡಿಸಿದ್ರೆ ಈಗ ಒಮ್ಮೆ ಏನ್ ಮಾಡ್ತಾರೆ, ಮುಂಜಾನೆ ಕುಡಿಸಿಬಿಡ್ತಾರೆ, ಸಾಯಂಕಾಲ ಕುಡಿಸ್ತಾರೆ 2 ಹೊತ್ತು, ಮಧ್ಯದಲ್ಲಿ ನೀರೇ ಕುಡಿಸೋದಿಲ್ಲ ರಾಸುಗಳಿಗೆ. ಇಲ್ಲಿ ಹೇಗೆ ಮೇಂಟೈನ್ ಮಾಡ್ಬೇಕು? ನೀರು ಕುಡಿಸೋದು ಒಂದು ಕಾರಣದಿಂದ ಹಾಲಿನ ಇಳುವರಿ ಕಡಿಮೆ ಆಗೋದು. ಹೌದೌದು, ನೀರು ಬಹಳನೇ ಮುಖ್ಯ. ಎಲ್ಲ ಪೌಷ್ಟಿಕಾಂಶಗಳಲ್ಲಿ ನೀರು ಒಂದು ಪೌಷ್ಟಿಕಾಂಶ ಅಂತ ಹೇಳ್ತೀವಿ. ಸೊ ಪ್ರತಿ ಲೀಟರ್ ಹಾಲಿನ ಉತ್ಪಾದನೆಗೆ 3-4 ಲೀಟರ್ ನೀರು ಬೇಕು. ನಮ್ಗೆಲ್ಲ ತಿಳಿದಿರೋ ಹಾಗೆ ಹಾಲ್ನಲ್ಲಿ 87% ನೀರಿರುತ್ತೆ, 13% ಅಷ್ಟೇ SNF ಮತ್ತು ಫ್ಯಾಟ್, ಬೆಣ್ಣೆ ಮತ್ತು ಜಿಡ್ಡುರಹಿತ ಪದಾರ್ಥಗಳು ಅಂತ ಹೇಳ್ತೀವಿ ನಾವು, ಜಿಡ್ಡು ಬೆಣ್ಣೆ ಮತ್ತು ಜಿಡ್ಡುರಹಿತ ಪದಾರ್ಥಗಳು ಇವೆರಡು 13% ಅಷ್ಟೇ ಇರುತ್ತೆ, ಉಳಿದಿದ್ದು 87% ನೀರೇ ಇರುತ್ತೆ ಅದರಲ್ಲಿ. ಸೊ ಈ ರೀತಿಯಾದ ಒಂದು ವ್ಯವಸ್ಥೆ ಇದ್ದಾಗ ನೀರು ಕುಡಿಸೋದು ಬಹಳನೇ ಮುಖ್ಯ. ಸಾಮಾನ್ಯವಾಗಿ ಒಂದು ವಯಸ್ಕ ದನ ಅಂತ ಅಂದ್ರೆ ಒಂದು 400 kg ತೂಕ ಇರತಕ್ಕಂತ ದನ ಪ್ರತಿನಿತ್ಯ 60 liter ನೀರು ಬೇಕಾಗತ್ತೆ, 60 liter ನೀರು ಬೇಕಾಗತ್ತೆ. ಅದೇ ಒಂದು ಕೂಡ ನಾವು 12 liter ಅಂತ ಹೇಳಿದ್ರೆ 5 ನೀರು ಸಾಮಾನ್ಯವಾಗಿ ಬೇಕು. ಅದೇ ಈ ಬೇಸಿಗೆಯಲ್ಲಿ ಈ ಒಂದು ಪ್ರಮಾಣ 80 liter ವರೆಗೂ ಹೋಗುತ್ತೆ. ಸೊ ನೀರನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ನೀರು ಅಂದ್ರೆ ಪ್ರತಿನಿತ್ಯ ಒಂದು 4 ನೀರು ಕುಡಿಸೋದು ಒಳ್ಳೇದು, ಬಹಳ ಒಳ್ಳೇದು. ಎಷ್ಟು ಸಾರಿ ಕುಡಿಸ್ತೀರೋ ಅಷ್ಟೆಚ್ಚು ಒಳ್ಳೇದು. ಹಾಲಿನ ಇಳುವರಿ ಕಡಿಮೆ ಆಗ್ಲಿಕ್ಕೆ ರಾಸುಗಳಿಗೆ ಯಾವತ್ತು ನೀರು ಪಕ್ಕದಲ್ಲಿ ಅವಕ್ಕೆ ದೊರೆಯುವ ಹಾಗೆ ಇರಬೇಕು, ದೊರೆಯುವಾಗಿದ್ರೆ ಕುಡಿತಾವೆ, ತಮ್ಮಷ್ಟು ತಾವೇ ಕುಡಿತಾವೆ. ಹೌದು, ಆ ವ್ಯವಸ್ಥೆ ಮಾಡ್ಕೋಬೇಕು. ಪಕ್ಕದಲ್ಲೇ ಮೇವು ಮತ್ತು ನೀರು, ನೀರು ಎರಡೂ ಇರತಕ್ಕಂತ ಒಂದು ವ್ಯವಸ್ಥೆ ಇದ್ರೆ ಈ ಒಂದು ಬೇಸಿಗೆ ನಿರ್ವಹಣೆಯನ್ನ, ದನಗಳ ನಿರ್ವಹಣೆಯನ್ನ ಬಹಳ ಸುಲಭವಾಗಿ ನಿರ್ವಹಿಸಬಹುದು, ಮಾಡಬಹುದು. ಆಮೇಲೆ ಇವುಗಳು ತಿಂತಕ್ಕಂತ ಒಂದು ಆಹಾರ, ಪಶು ಆಹಾರ ಅಂತ ನಾವೇನ್ ಹೇಳ್ತೀವಿ, ಅಥವಾ ಸಮತೋಲನ ಪಶು ಆಹಾರ ಅಂತ, ಇದು ಸಹ ಬಹಳ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಾವು ಸ್ವಲ್ಪ ಎಣ್ಣೆಯ ಅಂಶವನ್ನ ಜಾಸ್ತಿ ಮಾಡಬೇಕು, ಯಾಕಂದ್ರೆ ಕಡಿಮೆ ತಿಂತವೆ. ಸಮ್ಮರಲ್ಲಿ ಬಿಸಿಲಿನ ಬೇಗ ಜಾಸ್ತಿ ಇರೋದ್ರಿಂದ ಅವುಗಳ ಒಂದು ಆಹಾರ ತಗೊಳ್ತಕ್ಕಂಥ ಪ್ರಮಾಣ ಕಡಿಮೆ ಆಗುತ್ತೆ. ಆ ಪ್ರಮಾಣ ಎಷ್ಟೇ ಕಡಿಮೆ ಆದರೂ ಸಹ ಅಷ್ಟು ಎನರ್ಜಿ ಆ ಹಸುಗಳಿಗೆ ಸಿಗೋಂಗೆ ನಾವು ನೋಡ್ಕೋಬೇಕು. ಏನು ಮಾಡಬೇಕು ಅಂತಂದರೆ, ನಾವು ಮಾಡ್ತಕ್ಕಂಥ ಅಡುಗೆ ಎಣ್ಣೆ ಪ್ರತಿ 400 kg ತೂಕಕ್ಕೆ ಸುಮಾರು 200 ml ವರೆಗೂ ನಾವು ಅಡುಗೆ ಎಣ್ಣೆನ ಈ ಪಶು ಆಹಾರದಲ್ಲಿ ಮಿಶ್ರಣ ಮಾಡಿ ಕೊಡೋದ್ರಿಂದ ಏನಾಗುತ್ತೆ, ಮಿಶ್ರಣ ಮಾಡಿ ಕೊಡಬೇಕು. ಕೊಡೋದ್ರಿಂದ ಏನಾಗುತ್ತೆ, ಎನರ್ಜಿ ಕಂಟೆಂಟ್ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ ಆಹಾರದಲ್ಲಿ. ಸೊ ಇದು ಸಹ ಹಾಲಿನ ಇಳುವರಿ ಮೇಂಟೈನ್ ಮಾಡಲಿಕ್ಕೆ ಇದು ಒಂದು ಉಪಾಯ. ಎಲ್ಲಾ ರೈತರು ಈಗಿನ ಕಾಲದಲ್ಲಿ ಮಾಡ್ತಾ ಇದಾರೆ. ಈಗ ಇವನ್ನ ನಮ್ಮ ಡೈರಿಯಲ್ಲೂ ಸಹ ನಾವು ಸಮ್ಮರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಣ್ಣೆಯನ್ನು ಹಾಕ್ತಿವಿ. ಎಣ್ಣೆ ಅಂದ್ರೆ ಎಷ್ಟು ಒಂದು ಕುಕಿಂಗ್ ಆಯಿಲ್, ಕುಕಿಂಗ್ ಆಯಿಲ್ ಅದನ್ನ ಸಾಮಾನ್ಯವಾಗಿ 5 liter ಒಳಗಡೆ ಕೊಡ್ತಾ ಇದ್ರೆ 100 ml ಹಾಕ್ತಿವಿ. 10 liter ವರೆಗೂ ಕೊಡ್ತಕ್ಕಂಥ ಹಸುಗಳಿಗೆ 200 ml ವರೆಗೂ ನಾವು ಪಶುಹಾರದಲ್ಲಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ತಿನ್ಸೋದು. ಜಾಸ್ತಿ ತಿಂತಾವೆ, ಬಹಳ ಇಷ್ಟಪಟ್ಟು ತಿಂತಾವೆ, ಒಂದ್ ಸ್ವಲ್ಪ ಬಿಡೋದಿಲ್ಲ. ಹಾಗಾಗಿ ಬೇಸಿಗೆಯಲ್ಲಿ ಒಂದು ಶಕ್ತಿ ಹೆಚ್ಚಿಗೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಕಡಿಮೆ ಆಹಾರದಲ್ಲಿ ಹೆಚ್ಚು ಶಕ್ತಿ ಸಿಕ್ತಕ್ಕಂಥದ್ದು. ಹಾಗಾಗಿ ಡೆನ್ಸಿಟಿ ಆಫ್ ದ ರೇಷನ್ ನಾವೇನ್ ಜಾಸ್ತಿ ಮಾಡ್ಲಿಕ್ಕೆ, ಇದನ್ನು ಒಂದು ಆಯಿಲ್ ಕಂಟೆಂಟ್ ಅನ್ನ ನಾವು ಯೂಸ್ ಮಾಡಬಹುದು. ಕುಕಿಂಗ್ ಆಯಿಲ್ಸ್, ಎಲ್ಲಾ ಎಡಿಬಲ್ ಆಯಿಲ್ಸ್, ಎಡಿಬಲ್ ಕುಕಿಂಗ್ ಆಯಿಲ್ಸ್ ಅನ್ನ ಯೂಸ್ ಮಾಡಬಹುದು. ಇದು ಒಂದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಹಸರ್ಮೇವು ಸಿಗ್ಲಿಲ್ಲ ಅಂತಂದ್ರೆ ರಸಮೇವನ್ನ, ಮತ್ತೆ ಅವುಗಳ ದೇಹದ ಉಷ್ಣಾಂಶ ಜಾಸ್ತಿ ಆಗದಂಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ಎಲ್ಲ ಕ್ರಮಗಳನ್ನ ನಾವು ನಮ್ಮ ರೈತರು ಅಳವಡಿಸ್ಕೊಂಡ್ರೆ ಅತಿ ಹೆಚ್ಚು ಹಾಲಿನ ಉತ್ಪಾದನೆ, ಅಂದ್ರೆ ಅವರೇನು ಮಳೆಗಾಲ ಚಳಿಗಾಲದಲ್ಲಿ ಎಷ್ಟು ಹಾಲು ಪಡಿತಾ ಇದ್ರು ಅಷ್ಟೇ ಹಾಲನ್ನ ಬೇಸಿಗೆಯಲ್ಲೂ ಸಹ ಪಡಿಬಹುದು. ಈಗ ವಿಶೇಷವಾಗಿ 500 ಹಸುಗಳಿಗೆ ಬೇಸಿಗೆಯಲ್ಲಿ ಏನಾದರೂ ಕಾಳಜಿ ತಗೋಬೇಕ, ಆರೋಗ್ಯ ಕಾಳಜಿ ಏನಾದರೂ ಅವಕ್ಕೆ ಚುಚ್ಚುಮದ್ದು ಹಾಕ್ಸೋದು, ಲಸಿಕೆಗಳನ್ನ ಹಾಕ್ಸೋದು ಬೇಸಿಗೆಯಲ್ಲಿ ವಿಶೇಷವಾಗಿ ಏಪ್ರಿಲ್ ಮೇ ತಿಂಗಳಲ್ಲೆಲ್ಲ ಮಾಡ್ಬೋದು ಅಂತ ಹೇಗೆ? ಹೌದು, ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ನಮಗೆ ಗೊತ್ತಿರೋ ಹಾಗೆ ಈ ಮೈಲಿ ರೋಗಗಳು ಕಾಡ್ತವೆ ದನಗಳಿಗೆ. ಅದನ್ನ ನಾವು ಕೌಪಾಕ್ಸ್ ಅಂತೀವಿ, ಶೀಪ್ ಪಾಕ್ಸ್ ಇರ್ಬೋದು. ಮೈಲಿ ರೋಗ ಅಂದ್ರೆ ಏನು? ಇದು ಅಮ್ಮ ಅಂತ ಕರಿತೀವಿ. ಎಲ್ಲ ಮೈ ಮೇಲೆಲ್ಲ ಗುಳ್ಳೆ ಹೇಳ್ತವೆ, ಗುಳ್ಳೆಗಳಾಗ್ತವೆ. ಸೊ ಇದು ಬಹಳ ಮುಖ್ಯ. ಸೊ ಈ ಕಾಯಿಲೆ, ಇದು ವೈರಲ್ ಡಿಸೀಸು, ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬರ್ತಕ್ಕಂಥ ಕಾಯಿಲೆ. ಈ ಕಾಯಿಲೆಯಿಂದ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಎಲ್ಲಿ ರೋಗೋದ್ರೇಕ ಇರುತ್ತೆ ಆ ಒಂದು ಭಾಗಗಳಲ್ಲಿ ಲಸಿಕೆಯನ್ನು ಹಾಕಿಸ್ಕೊಂಡು ರಾಸುಗಳನ್ನು ಕಾಪಾಡಬೇಕಾಗುತ್ತೆ ಆರೋಗ್ಯನ. ಮತ್ತು ವಿಶೇಷವಾಗಿ ಏನು ಹೇಳ್ತೀರಿ ಬೇಸಿಗೆಯಲ್ಲಿ ರಾಸುಗಳ ರಕ್ಷಣೆ ಸಂರಕ್ಷಣೆ ಬಗ್ಗೆ? ಅನಾಹುತಗಳಾಗ್ತಿರ್ತವೆ, ಏನೋ ಸಿಡಿಲು, ಮಳೆ, ಗಾಳಿ ಇಂಥವೆಲ್ಲ, ಏನು ಒಂದು ಎಚ್ಚರಿಕೆನ ತಗೋಬೇಕು ಹೇಗೆ ಇಲ್ಲೆಲ್ಲ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಹೀಟ್ ಸ್ಟ್ರೆಸ್ ಏನಿದು ಬೇಸಿಗೆಯ ಒಂದು ಬೇಗೆ ಏನಿರುತ್ತೆ, ಇದಕ್ಕೆ ಕೆಲವು ದನಗಳು ಸತ್ತೋಗ್ತವೆ. ಈಗ ಹೊಲದಲ್ಲಿ ಉಳ್ತಾ ಇರ್ತಾರೆ, ಉಳುಮೆ ಮಾಡ್ತಾ ಇರ್ತಾರೆ, ಬಿಸಿಲಿನಲ್ಲಿ ಉಳುಮೆ ಮಾಡ್ತಾ ಮಾಡ್ತಾನೆ ಬಿದ್ದು ಸತ್ತೋಗ್ತದೆ. ಇದು ಮೇನ್ ಹೀಟ್ ಸ್ಟ್ರೆಸ್ ಇಂದ, ಅಥವಾ ಹೀಟ್ ಸ್ಟ್ರೋಕ್ ಅಂತ ಕರಿತೀವಿ ನಾವು. ಮೆದುಳಿಗೆ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಯಾಕಂದ್ರೆ ಉಷ್ಣಾಂಶ ಜಾಸ್ತಿ ಆದಾಗ ರಕ್ತನಾಳಗಳು ಬರಸ್ಟ್ ಆಗ್ತದೆ, ರಕ್ತನಾಳಗಳು ಒಡಿತದೆ ಮೆದುಳಿನಲ್ಲಿ. ಸೊ ಹಾಗಾಗಿ ಹೀಟ್ ಸ್ಟ್ರೋಕ್ ಆಗಿ ಸಾಯಂತ ಪ್ರಮಾಣ ಜಾಸ್ತಿ ಇರುತ್ತೆ. 12 ಮೇಲೆ ಯಾರು ಬೇಸಾಯ ಹೊಡಿಬಾರ್ದು, ಆಮೇಲೆ 12 ಮೇಲೆ ಯಾರು ದನಗಳನ್ನ ಮೇಯ್ಲಿಕ್ಕೆ ಹೊಡ್ಕೊಂಡು ಹೋಗ್ಬಾರ್ದು. ಸೊ ಏನಿದ್ರು 11 ಒಳಗಡೆ ಮೇಯಿಸ್ಕೊಂಡು ಮನೆಯಲ್ಲಿ ಕಟ್ಟೋದು, ಸಾಯಂಕಾಲ 4 ನಂತರ ಹೋಗ್ಬೋದು. ಇಲ್ಲ ಅಂತಂದ್ರೆ ಈ ಹೀಟ್ ಸ್ಟ್ರೋಕ್ ಇಂದಾನೆ ಸಾಕಷ್ಟು ದನಗಳು ಸಾಯ್ತಾ ಇದಾವೆ. ಸೊ ಹಾಗಾಗಿ ಅದರಲ್ಲೂ ಸಹ ಈ ಎತ್ತುಗಳು, ಎತ್ತುಗಳು ರೈತರು ಏನ್ ಮಾಡ್ತಾರೆ, ಆ ಒಂದು ಟೈಮ್ನಲ್ಲಿ ಅವ್ರಿಗೆ ಏನನ್ನ ಒಂದು ಎಮರ್ಜೆನ್ಸಿ ಇದ್ರೆ ಅದನ್ನ 4 ಗಂಟೆವರೆಗೂ ಉಳಿತಾ ಇರ್ತಾರೆ. ಬೆಳಿಗ್ಗೆ 4 ಗಂಟೆಯಿಂದ ಸಾಯಂಕಾಲದವರೆಗೂ ಉಳುಮೆ ಮಾಡೋಂತ ಒಂದು ಪದ್ಧತಿ ಇದೆ. ಸೊ ಅಂತ ಪದ್ಧತಿಯನ್ನ ಆದಷ್ಟು ಬೇಸಿಗೆಯಲ್ಲಿ ಕಡಿಮೆ ಮಾಡಬೇಕು. 12 ಗಂಟೆ ಮೇಲೆ ಊಡಬಾರ್ದು, ದನಗಳನ್ನು ಮೇಯ್ಲಿಕ್ಕೂ ಬಿಡಬಾರ್ದು. ಇವೆರಡು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದ್ದೇ ಆದರೆ ನಾವು ಅಪಘಾತಗಳನ್ನು ಅಥವಾ ಅನಾಹುತಗಳನ್ನು ತಪ್ಪಿಸ್ಬೋದು. ಸಾವುಗಳನ್ನು ಹೆಚ್ಚಿಗೆ ಈಟ್ ಸ್ಟ್ರೋಕ್ ಆಗಿ ಸಾಯಂತ ಪ್ರಮಾಣ ಜಾಸ್ತಿ ಇರುತ್ತೆ, ಅದನ್ನು ಕಡಿಮೆ ಮಾಡ್ಬೋದು. ಈಗ ಇಲ್ಲಿ ಕಾಲುಬಾಯಿ ರೋಗ ಅವು ಎಲ್ಲ ರಾಸುಗಳಿಗೆ ಏನಾದ್ರು ಬೇಸಿಗೆಯಲ್ಲಿ ಬರುವ ಸಾಧ್ಯತೆಗಳು ಇರ್ತಾವ? ಈಗ ನಿರಂತರ ಲಸಿಕಾ ಕಾರ್ಯಕ್ರಮ ಇರೋದ್ರಿಂದ ಅವುಗಳೆಲ್ಲನ ಸಮರ್ಥವಾಗಿ ಕಂಟ್ರೋಲ್ ಮಾಡಿದರೆ ಆದರೂ ಸಹ ಕಾಲುಬಾಯಿ ರೋಗ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಕಾಲುಬಾಯಿ ರೋಗ ಪ್ರಮುಖ ಕಾರಣ ಏನಪ್ಪಾ ಅಂತ ಅಂದ್ರೆ ರೋಗಗ್ರಸ್ತ ದನಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಮಾರಾಟ ಮಾಡ್ತಕ್ಕಂಥದ್ದು. ಬೇಸಿಗೆಯಲ್ಲಿ ನಾವೆಲ್ಲ ಜಾತ್ರೆಗಳನ್ನು ನೋಡ್ತೀವಿ. ಸೊ ಜಾತ್ರೆಗಳಲ್ಲಿ ರೋಗಗ್ರಸ್ತ ದನಗಳು ಮತ್ತೆ ಆರೋಗ್ಯವಂತ ದನಗಳು ಎಲ್ಲ ಕೂಡೋದ್ರಿಂದ ರೋಗ ಪ್ರಸಾರ ಜಾಸ್ತಿ ಆಗಿ ಈ ಒಂದು ಬೇಸಿಗೆಯಲ್ಲಿ ಜಾತ್ರೆಗಳು ಜಾಸ್ತಿ ಇರೋದ್ರಿಂದ ರೋಗಗಳು ಜಾಸ್ತಿ. ಅದರಲ್ಲೂ ಸಹ ನಮ್ಗೀಗ ಒಂದು ಈ ಚರ್ಮಗಂಟು ರೋಗದ ಬಾಧೆ ಜಾಸ್ತಿ ಇದೆ. ಇದು ಕಾಲುಬಾಯಿ ರೋಗದ ಜೊತೆಯಲ್ಲಿ ಚರ್ಮಗಂಟು ರೋಗ ಜೊತೆಯಲ್ಲಿ ಮೈಲಿ ರೋಗಗಳು, ಇನ್ನೂ ಅನೇಕ ಸಾಮಾನ್ಯ ರೋಗಗಳು ಸಹ ನಾವು ಈ ಒಂದು ಬೇಸಿಗೆಯಲ್ಲಿ ನಾವು ದನಗಳಿಗೆ ಕಾಡ್ತದೆ. ಸೊ ಎಲ್ಲ ರೋಗಗಳಿಗೂ ಸಹ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು, ಲಸಿಕೆ ಹಾಕಿಸ್ಬೇಕು ಮುಖ್ಯವಾಗಿ. ಆಮೇಲೆ ರೋಗಗ್ರಸ್ತ ದನಗಳನ್ನ ಸೆಪರೇಟ್ ಮಾಡಬೇಕು, ಅವುಗಳನ್ನ ಆರೋಗ್ಯ ದನಗಳ ಜೊತೆ ಮಿಕ್ಸ್ ಮಾಡಬಾರದು. ಜಾತ್ರೆಗಳಿಗೆ ಹೋಗ್ಬೇಕಾದ್ರೆ ಅಲ್ಲಿನ ಸುತ್ತಮುತ್ತ ಒಂದು ಏನು ರೋಗೋದ್ರೇಕಗಳನ್ನ ಇದೆಯಾ ಇವನ್ನೆಲ್ಲ ನೋಡಿಕೊಂಡು ರೈತರು ಸಹ ಅತ್ಯಂತ ಜಾಗರೂಕತೆಯನ್ನು ವಹಿಸಿದ್ರೆ ರೋಗ ಹರಡುಕೆಯನ್ನು ಕಡಿಮೆ ಮಾಡಬಹುದು, ಲಾಭದಾಯಕ ಹೈನುಗಾರಿಕೆಗೆ ನಾಂದಿ ಆಗ್ಬೋದು. ಈಗ ಕೊನೆಯ ಪ್ರಶ್ನೆ ಏನಂತಂದ್ರೆ, ಬೇಸಿಗೆಯಲ್ಲಿ ಹಾಲಿನ ಒಂದು ಏನು ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ, ಕೀಪಿಂಗ್ ಕ್ವಾಲಿಟಿ ಬಹಳಷ್ಟು ಬೇಗ ಅಲ್ಲಲ್ಲಿ ಹೇಳುದು ಇಲ್ಲ ಹಾಲು ಕೆಟ್ಬಿಡ್ತೀವಿ, ಬೇಗ ಕೆಟ್ಬಿಡುದು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು ಇದಕ್ಕೆಲ್ಲ ಸರಿಯಾಗಿ ಸಂರಕ್ಷಣೆ ಮಾಡ್ಬೇಕಾದ್ರೆ? ಬೇಸಿಗೆಯಲ್ಲಿ ಅತಿ ಮುಖ್ಯವಾಗಿ ಹಾಲು ಬೇಗ ಕೆಡುತ್ತೆ. ಯಾವುದೇ ಒಂದು ಇದಾಗಲಿ ಬೇಸಿಗೆಯಲ್ಲಿ ಬೇಗ ಕೆಡುವಂತ ಪ್ರಮಾಣ ಜಾಸ್ತಿ. ಯಾಕಂದ್ರೆ ಅದು ಒಂದು ಐಡಿಯಲ್ ಟೆಂಪರೇಚರ್. ನಾವೇನು ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೀವಿ ಅವುಗಳಿಗೆ, ಅವು ಮಲ್ಟಿಪ್ಲಿಕೇಶನ್ ಆಗಲಿಕ್ಕೆ ಇದೊಂದು ಐಡಿಯಲ್ ಟೆಂಪರೇಚರ್. ಸಹ ಹಾಗಾಗಿ ಬೇಗ ಕೆಡುತ್ತೆ. ಸೊ ಈ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಆಗದಂಗೆ ನೋಡ್ಕೋಬೇಕು ಅಂತಂದ್ರೆ ನಾವೇನು ಈ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ಏನಿದೆ ಇವುಗಳನ್ನ ಆದಷ್ಟು ನಾವು ರೆಫ್ರಿಜರೇಟರ್ನಲ್ಲಿ ಇಡಲೇಬೇಕು, ಕೂಲಿಂಗ್ ಮಾಡಲೇಬೇಕು. ಅದು ಬಿಟ್ಟರೆ ಬೇರೆ ಯಾವುದೇ ಒಂದು ದಾರಿ ಇಲ್ಲ. ಯಾಕಂದ್ರೆ ಇದೊಂದು ಪೆರಿಷಬಲ್ ಪ್ರಾಡಕ್ಟ್ ಮಿಲ್ಕ್. ಅಂದ್ರೆ ಹಾಲನ್ನ ಕರೆದ ಮೇಲೆ ಬಾಳ ಹೊತ್ತು ಇಡುವಂಗಿಲ್ಲ, ಅದನ್ನ ಹೊರಗಡೆ ಇಡಂಗಿಲ್ಲ. ಇಡುವಂಗಿಲ್ಲ ಅದನ್ನ ಆದಷ್ಟು ಬೇಗ ನಾವು ನಮ್ಮ ರೆಫ್ರಿಜರೇಟರ್ ಫ್ರಿಜ್ ಅಂತ ಏನ್ ಹೇಳ್ತೀವಿ ಅವುಗಳಲ್ಲಿ ಇಟ್ಟರೆ ಅವುಗಳ ಒಂದು ಸಮಯವನ್ನ ಹೆಚ್ಚಿಸಬಹುದು. ಒಳ್ಳೇದು ಡಾಕ್ಟರ್ ಜಯನ್ ಶ್ರೀಧರ್, ಇದುವರೆಗೆ ಬೇಸಿಗೆಯಲ್ಲಿ ಹಾಲಿನ ಇಳುವರಿ ಕಡಿಮೆ ಆಗಲಾರದ ಹಾಗೆ ಏನು ರೈತರು ಮಾಡಬೇಕು, ಜೊತೆಗೆ ಏನೇನು ಕ್ರಮಗಳನ್ನು ಮಾಡೋದ್ರ ಮುಖಾಂತರ ಹಾಲಿನ ಒಂದು ಇಳುವರಿಯನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಬೇಸಿಗೆಯಲ್ಲಿ ಹೈನು ರಾಸುಗಳಲ್ಲಿ ಹಾಲಿನ ಇಳುವರಿ ನಿರ್ವಹಣಾ ಕ್ರಮಗಳ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೈನ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಸಾಮಾನ್ಯವಾಗಿ ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇನ್ನು ಕಲ್ಲಂಗಡಿಗೆ ಸಂಬಂಧಿಸಿದಂತೆ ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 5-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟೇರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಶೇಂಗಾ ಬೆಳೆಗೆ ಸಂಬಂಧಿಸಿದಂತೆ ಶೇಂಗಾದಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆ ಕಂಡುಬಂದಲ್ಲಿ 0.5 ಗ್ರಾಂ ಕಾರ್ಬನ್ ಡೈಜಿಯಂ 50 WP ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ಇನ್ನು ಮೆಣಸಿನಕಾಯಿಗೆ ಸಂಬಂಧಿಸಿದಂತೆ, ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಮಾವಿನ ಬೆಳೆಗೆ ಸಂಬಂಧಿಸಿದಂತೆ, ನೀರು ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಇನ್ನು ಕುರು ಸಾಕಾಣಿಕೆಗೆ ಸಂಬಂಧಿಸಿದಂತೆ, ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಕೋಳಿ ಸಾಕಾಣಿಕೆಗೆ ಸಂಬಂಧಿಸಿದಂತೆ, ಬೇಸಿಗೆ ಆರಂಭಗೊಳ್ಳುತ್ತಿರುವ ಈ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ಕೋಳಿ ಮನೆಯನ್ನು ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೋಳಿಯ ಕೊಠಡಿಯ ಉಷ್ಣಾಂಶವನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಬೇಕು. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ, ಬೇಸಿಗೆ ದಿನಗಳಲ್ಲಿ ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ, ಲಿಂಗನಮಂಡಿ ಗ್ರಾಮದ ಹನುಮಂತಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು. ಬಳಗಿರಿ ಸ್ಥಳದಲ್ಲಿ ಎಲ್ಲ ವಿನಂದಾರವಾಗಿ ಕುಲದವರ ಕುಣವೇ ನಂದ ಕೂಡುಂಡೆ ನಂದ ಮೌನಯ್ಯ ತಾನೇ ಬಂದ ಹಂಪಿಯ ಸ್ಥಳದಲ್ಲಿ ನಿಂಪಾದ ಗಿಡಗಳವಾಗಿ ಹಂಪಿಯ ಸ್ಥಳದಲ್ಲಿ ನಿಂಪಾದ ಗಿಡಗಳವಾಗಿ ನಿಂಪಾದ ಗಿಡಗಳು ಇರಲಂದ ಕಂಪಿರಲೇ ಲಂದ ಮೌನಯ್ಯ ತಾನೇ ಬಂದ ಪದ್ರ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ಇಣಗಿರಿ ಸ್ಥಳದಲ್ಲಿ ಓಲೋ ಮೆರವಣಗಿ ತೆಗೆದು ಅನಾಕಲಾರವನ ಗಂಡಂದ ಜನಗಿ ನೋಡಂದ ಮೌನಯ್ಯ ತಾನೇ ಬಂದ ಪದ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ಇರುವಾದು ವರದಿ ತಾಳ ಮೆರಿವಾದು ಲಿಂಗನ ಬಂಡೆ ಇರುವಾದು ವರದಿ ತಾಳ ಮೆರೆವಾದು ಲಿಂಗನ ಬಂಡೆ ಗಂಗೆ ಬಲದಲ್ಲಿ ಇರುವಾನೋ ಮೌನಯ್ಯ ತಾನು ಮೌನಯ್ಯ ತಾನೇ ಬಂದ ಪದ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ಭಕ್ತಾಗಿ ತುಂಬೆ ಶಕ್ತಿ ಸರವೇಶ್ವರಿ ರಾಜರಾಜೇಶ್ವರಿ ವರದಿ ವರವುಳ್ಳ ಅವತಾರ ಭುವನೇಶ್ವರಿ ಬಾಲ ಶಂಕರಿಣಿ ಅಂಬಾನಿ ಬಾರಿ ದೇವಿನಿ ಬಾರಿ ಭಕ್ತಾಗಿ ತುಂಬಿ ನೀ ಕರುಣಾಲಿ ಕಾಯಾದ ದುರಿತಾವಧೂರಿ ಜಗದೋದಾರಿ ಅಂಬಾನಿ ಬಾರಿ ದೇವಿನಿ ಬಾರಿ ಭಕ್ತಾಗಿ ತುಂಬಿ ಕರಿಯ ಪ್ರವಾಸವಾಗಿ ಬೆಲೆಯ ಕೆಳಜೆ ತೋರಿ ಬರೆಯತ ಕಾಲ ಬಂತೋರಿ ಕರ್ಮ ಶಿವಾದರ ಕರ್ಮ ಕಲವಿಗ ರಾಜಿಕೆ ನಡೆದೋಯ್ತು ಪೂಜಿ ಮನೆಯಷ್ಟು ಜಾಗ ಉಳಿಯಲಿಲ್ಲ ಪಾಪ ಮುಚ್ಚಿ ಹೋಯ್ತೋರಿ ಮನೆಯಷ್ಟು ಜಾಗ ಉಳಿಯಲಿಲ್ಲ ಪಾಪ ಮುಚ್ಚಿ ಹೋಯ್ತೋರಿ ಇರುವಂತರಾಗಿ ಸೇರಿ ಕುಡಿಯ ಚಳಿ ಇರುವಂತ ಪ್ರಭುಳಾಯಿತು ಶಿವ ಪೂಜೆ ಮಾಡುವಾಗ ಸೇರಿ ನೆನಪ ಮಾಡಿ ಒಂದು ಲಿಂಗ ಮರಿತೋರಿ ಶಿವ ಪೂಜೆ ಮಾಡುವಾಗ ಸೇರಿ ನೆನಪ ಮಾಡಿ ಒಂದು ಲಿಂಗ ಮರಿತೋರಿ ಪವಿಷ್ಟರಗಿದ್ದ ಬಳಕ ಮಳಿಯಂಗ ಬಂದೈ ತೋರಿ ತಾಯಿ ಮಗಳನ್ನು ಬಾಳು ತಿನ್ನುವುದರ ಎಲ್ಲ ರುಚಿಯ ಕರಿತು ನಂತ ತಿಂದು ಈಚ ಹೇಳುವ ವಿಚಾರ ಕಲ ಬಂತೋರಿ ಈಗಿನ ಕಾಲದ ಹೆಣ್ಣು ಮಕ್ಕಳ ಪದ್ಧತಿ ಬೇರೈತು ಒಬ್ಬರಿ ಬೈತಲ ಕಪ್ಪು ಮಣಿಯ ಮೇಲೆ ಇಟ್ಟು ತೆರವಣಾಯ್ತೋರೆ ನದಿ ಮೇಲೆ ಜರಗ ತೊಡಗ ಸುತ್ತಿ ಬತ್ತಿ ಸೇದಳಾಯ್ತು ಮತ್ತಿಯವರಿವ ಮಾರ್ಗಣ ಸೋಬತಿ ಮೆಟ್ಟಿ ಮಾಡೋಣೋರೆ ಅಲ್ಲ ತಮ್ಮನಿಗೆ ಬರಿ ಮಾವರದ ಕಂಬಳಿಯ ಸಾರು ಅಕ್ಕ ತಂಗಿಯರ ಉದ್ರಿ ಅತ್ತು ತರ ಮನೆಗೆ ಮನೆಗೆ ನಿಂತೋರಿ ಅಕ್ಕ ತಂಗಿಯರ ಉದ್ರಿ ಅತ್ತು ತರ ಮನೆಗೆ ಮನೆಗೆ ನಿಂತೋರಿ ಗರಿಯ ಬರಾಣ ಗಣಸಿ ಬಳಿಗ ಮಣಿ ಗರಿಯ ಗುಣಾಯ್ತು ಗಂಡ ಬರಾಣ ಪುಂಡ ಬಳ ರೊಟ್ಟಿ ಗಂಡದ ಬಗಿಲಾಯ್ತೋರಿ ಪುಂಡ ಬಳ ರೊಟ್ಟಿ ಗಂಡಗಂಗ ಇರಣಾಯ್ತೋರಿ ಪಶು ರಚನೆಲ್ಲ ಅದು ಕಿರಿಯ ತಿರಗಿದರೆ ನೂರ ಕೊಂದು ಉಳಿತು ನಿಕ್ಕಿ ರಚನೆಯರು ಲೆಕ್ಕ ಮಾಡಿದರೆ ತಿಕ್ಕು ತಪ್ಪೆ ವಹಿತೋರಿ ನಿಕ್ಕಿ ರಚನೆಯರು ಲೆಕ್ಕ ಮಾಡಿದರೆ ತಿಕ್ಕು ತಪ್ಪೆ ವಹಿತೋರಿ ಬಸವಣ್ಣನ ಮುಟ್ಟಿ ಬದನಿ ಮಾಡು ಮನಿ ಬದನಿ ಮಾಡು ಅಲಿಯ ಪ್ರವಾಸವಾಗಿ ಚಳಿಯ ಗಣಜಿ ಹೋಯಿ ಬರಿತ ಕಾಲ ಬಂತು. ಮಾಯದ ಮಾಯದ ಮರವು ಅದರಿಂದಲೇ ಬರುವುದು ಕರವು ನೀನಾದೇ ಎಮ್ಮಿಯ ಕರವು ಕರವು ಹೆಚ್ಚಿನ ಒಡವಿ ಅದಕ್ಕಿಲ್ಲ ಯಾತರ ಒಡವಿ ಒಂದಿ ನಾವು ಒಂದು ಎಡವಿ ಎಡವಿ ಜಯ ಎಂಬಾದು ಹೆಚ್ಚಿನ ಒಡವಿ ಅದಕ್ಕಿಲ್ಲ ಯಾತರ ಒಡವಿ ಒಂದಿ ನಾವು ಒಂದು ಎಡವಿ ಎಡವಿ ಸಂಸಾರ ಮಾಯದ ಗೋಲ ಯಾರು ಆಗಿಲ್ಲ ಪಾರ ಸಂಸಾರ ಮಾಯದ ಗೋಲ ಯಾರು ಆಗಿಲ್ಲ ಪಾರ ಅದನ್ನ ಗೆಳೆಯ ಯಾರು ಯಾರು ಮಲ ಅದನ್ನ ಗೆಳೆಯ ಯಾರು ಯಾರು ಕವಿ ಕಟ್ಟಿ ನಿಮ್ಮ ಆರಿಗೆ ಸ್ವಗತ ಬುದ್ಧಿವಂತ ಬುದ್ಧಿವಂತ ಬುದ್ಧಿವಂತ ಎಳದೀರಿ ಕೇಳಿ ಮೈ ಮರತಿ ಮೈ ಮರತಿ ಆಡುವುದು ಬುದ್ಧಿವಂತ ಬುದ್ಧಿವಂತ. ಇದುವರೆಗೆ ಲಿಂಗನಮಂಡಿ ಗ್ರಾಮದ ಹನುಮಂತಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಿದಿರಿ.